ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ ಖರೀದಿ ಆರೋಪ, ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಭೀತಿ, ಹಾವೇರಿಯಲ್ಲಿ 8 ಸೇತುವೆ ಮುಳುಗಡೆ, ಅಪಾರ ಪ್ರಮಾಣದ ಬೆಳೆ ನಷ್ಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಕೇಳಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿ, ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನಶಾಸ್ತ್ರದ ಮಹತ್ವ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಆರೋಗ್ಯದಲ್ಲಿ ಪಶುವೈದ್ಯಕೀಯ ಜೀವರಸಾಯನಶಾಸ್ತ್ರದ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ, ನಮ್ಮ ಪರಿಸರ ಮಲಿನವಾಗ್ತಿರತಕ್ಕಂಥ ಕಾರಣದಿಂದಾಗಿ, ಇವತ್ತು ಎಲ್ಲ ಪ್ರಾಣಿಗಳಿಗೆ ಜೀವ ವೈವಿಧ್ಯ ಅಂತೇಳಿ ನಾವೇನು ಕರಿತೀವೋ, ಈ ಎಲ್ಲ ಜೀವ ವೈವಿಧ್ಯಕ್ಕೂ ಕೂಡ ಈ ಅನಾರೋಗ್ಯದ ಭೀತಿ ಅನ್ನುವಂಥದ್ದು ತಟ್ತಾನೆ ಇದೆ. ಇದರಿಂದ ನಮ್ಮ ಹೈನು ರಾಸುಗಳು ಮತ್ತು ಪಶುಗಳು ಹೊರತಾಗಿಲ್ಲ. ಇವತ್ತು ಪಶುಪಾಲನೆಯಲ್ಲಿಯೂ ಕೂಡ ನಾವು ಸಾಕಾಣಿಕೆ ಮಾಡತಕ್ಕಂತಹ ಜಾನುವಾರುಗಳಲ್ಲಿ ಅನೇಕ ವಿಧದ ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ರೋಗಕ್ಕೆ ಚಿಕಿತ್ಸೆಯನ್ನು ಕೂಡ ನಮ್ಮ ಆಧುನಿಕ ವಿಜ್ಞಾನ ಅನ್ನುವಂಥದ್ದೇನಿದೆಯೋ ಇದು ಕಂಡುಕೊಂಡಿದೆ. ಅನೇಕ ಕಾಯಿಲೆಗಳಿಗೆ ಇವತ್ತು ನಾವು ಚಿಕಿತ್ಸೆಯನ್ನು ನೀಡಬಹುದು. ಆದರೆ ಈ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡುವ ಮುನ್ನ ಈ ಕಾಯಿಲೆ ಯಾವ ಕಾಯಿಲೆ, ಯಾವ ಕಾರಣಕ್ಕಾಗಿ ಬಂದಿದೆ ಅನ್ನುವಂಥದ್ದನ್ನು ಕಂಡುಹಿಡಿದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಸಹಾಯಕ ಆಗಿರತಕ್ಕಂಥದ್ದು ಈ ಜೀವ ರಸಾಯನಶಾಸ್ತ್ರ. ಜೀವ ರಸಾಯನಶಾಸ್ತ್ರ ಹೇಗೆ ಸಹಾಯಕವಾಗಿದೆ ಅಂತ ಹೇಳಿದರೆ, ಈ ಜೀವ ರಸಾಯನಶಾಸ್ತ್ರವನ್ನು ಬಳಕೆಯನ್ನು ಮಾಡಿಕೊಂಡು ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳೇನಿರುತ್ತೋ, ಜಾನುವಾರುಗಳೇನಿರುತ್ತೋ, ಅವುಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಆನಂತರ ಕಾಯಿಲೆ ಅಥವಾ ರೋಗವನ್ನು ಖಚಿತಪಡಿಸಿಕೊಂಡು ಆನಂತರ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಜೀವರಸಾಯನ ಶಾಸ್ತ್ರ ಅನೇಕ ರೋಗಗಳನ್ನು ಗುರುತು ಮಾಡುವಲ್ಲಿ ಹೇಗೆ ಸಹಾಯಕವಾಗುತ್ತೆ, ಈ ರೋಗವನ್ನು ಪತ್ತೆ ಮಾಡಲಿಕ್ಕೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ, ಯಾವ್ಯಾವ ಪ್ರಾಣಿಗಳಲ್ಲಿ ಎಂತಹ ಪರೀಕ್ಷೆಗಳು ಅಗತ್ಯ ಇರುತ್ತೆ, ಈ ಪರೀಕ್ಷೆಗಳ ಸೌಲಭ್ಯ ನಮಗೆ ಎಲ್ಲಿ ದೊರಕುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಮೇಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಪರೀಕ್ಷೆಗಳನ್ನು ಇವತ್ತು ಜಾನುವಾರುಗಳಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿಯೇ ಮಾಡಲಾಗುತ್ತೆ. ಏನು ಪರೀಕ್ಷೆಗಳು ಅಂತ ಹೇಳಿದರೆ, ಈ ಪರೀಕ್ಷೆಗಳನ್ನು ಹೇಗೆ ಮಾಡ್ತೀರಿ? ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೇಗೆ ಆರೋಗ್ಯದ ಕಾಳಜಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೋ ಅದೇ ತರ ಪ್ರಾಣಿಗಳಲ್ಲೂ ಸಹ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಆರೋಗ್ಯವಂತ ಪ್ರಾಣಿಗಳಿಂದಷ್ಟೇ ನಾವು ಆರೋಗ್ಯವಂತ ಉತ್ಪನ್ನಗಳನ್ನ ನಾವು ನಿರೀಕ್ಷಿಸಬಹುದು. ಸೊ ಈ ನಿಟ್ಟಿನಲ್ಲಿ ಪಶು ಶರೀರ ಕ್ರಿಯಾಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಹೇಗೆ ಅಂತ ಹೇಳೋದಾದ್ರೆ, ಈ ಜೀವರಸಾಯನಶಾಸ್ತ್ರ ವಿಭಾಗದಲ್ಲಿ ನಾವು ಪರೀಕ್ಷೆಯನ್ನು ಮಾಡೋದಾದ್ರೆ ಪ್ರಮುಖವಾಗಿ ರಕ್ತ ಪರೀಕ್ಷೆ ಮತ್ತು ರಕ್ತ ಸಾರ ಪರೀಕ್ಷೆ ಅಂತ ಎರಡು ವಿಭಾಗವಾಗಿ ನಾವು ವಿಂಗಡಿಸ್ತೇವೆ. ಸೊ ರಕ್ತ ಪರೀಕ್ಷೆಯಲ್ಲಿ ನಾವು ಸಾಮಾನ್ಯವಾಗಿ ಈ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಮತ್ತು ಅವುಗಳ ಅಂಶಗಳು ಎಷ್ಟಿದ್ದಾವೆ ರಕ್ತದಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡ್ತೇವೆ. ಹಿಮೋಗ್ಲೋಬಿನ್ ಅಂತ ಇನ್ನೊಂದು. ಮತ್ತು ರಕ್ತ ಸಾರ ಪರೀಕ್ಷೆಯಲ್ಲಿ ನಾವು ನೋಡೋದಾದರೆ ಕೆಲವೊಂದು ಅಂಶಗಳು ಗ್ಲೂಕೋಸ್ ಆಗ್ಬೋದು ಅಥವಾ ಪ್ರೋಟೀನ್ ಆಗ್ಬೋದು, ಯೂರಿಯಾ ಆಗ್ಬೋದು, ಕ್ರಿಯಾಟಿನ್ ಆಗ್ಬೋದು, ಮತ್ತು ಕೆಲವೊಂದು ರಕ್ತ ಸಾರದಲ್ಲಿ ಬರ್ತಕ್ಕಂಥ ಕಿಣ್ವಗಳು ಅಂತ ಎನ್ಝೈಮ್ಸ್ ಅಂತ ನಾವೇನು ಕರಿತೀವಿ, SGPT ಮತ್ತು SGOT ಅಂತಕ್ಕಂಥ ಎನ್ಝೈಮ್ಸ್ ಆಗ್ಬೋದು. ಹಾಗೆ ಬಿಲಿರುಬಿನ್, ಮತ್ತು ರಕ್ತ ಸಾರದಲ್ಲಿರ್ತಕ್ಕಂಥ ಕೊಬ್ಬು ಮತ್ತು ಕೊಬ್ಬಿನ ಆಮ್ಲಗಳು. ಸೊ ಇವುಗಳನ್ನೆಲ್ಲವನ್ನು ನಾವು ಪರೀಕ್ಷೆ ಮಾಡ್ತೇವೆ. ಸೊ ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರಲ್ಲಿ ನಾವು ಹೇಗೆ ಇದರ ಎಲ್ಲ ಒಂದು ನಾರ್ಮಲ್ ವ್ಯಾಲ್ಯೂಸ್ಗಳನ್ನ ನಾವು ತಗೊಂಡು ಅದರ ಬೇಸಿಸ್ ಮೇಲೆ ನಾವು ಹೇಗೆ ಆರೋಗ್ಯವನ್ನು ನಾವು ನಿರ್ಧರಿಸ್ತೇವೋ ಅದೇ ಥರ ಪ್ರಾಣಿಗಳಲ್ಲೂ ಸಹ ಈ ಒಂದು ರಕ್ತ ಪರೀಕ್ಷೆ ಮತ್ತು ರಕ್ತ ಸಾರ ಪರೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇದರ ಜೊತೆಗೆ ನಾವು ಮೂತ್ರ ಪರೀಕ್ಷೆಯನ್ನು ಸಹ ನಾವು ಮಾಡಬಹುದು. ಸೊ ಈ ಒಂದು ಪರೀಕ್ಷೆಗಳ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ, ಪ್ರಾಣಿಗಳು ಆರೋಗ್ಯವಂತವಾಗಿದೆಯೋ ಅಥವಾ ಆ ಆರೋಗ್ಯವಂತ ಪ್ರಾಣಿಯಿಂದ ಬರ್ತಕ್ಕಂಥ ಉತ್ಪನ್ನಗಳು ಆರೋಗ್ಯವಾಗಿದೆಯೋ ಅನ್ನೋದನ್ನ ನಾವು ಪರೀಕ್ಷಿಸಿಕೊಳ್ಬಹುದು. ಹೀಗೆ ಈ ತರದ ಅನೇಕ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಆ ಪರೀಕ್ಷೆಯ ಮೂಲಕ ಪ್ರಾಣಿಗಳ ಆರೋಗ್ಯ ಹೇಗಿದೆ, ಅದರ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ. ಯಾವ್ಯಾವ ಪರೀಕ್ಷೆಗಳನ್ನು ಮಾಡ್ತೀರಾ ಮತ್ತು ಆ ಪರೀಕ್ಷೆಗಳಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸರ್, ಸಾಮಾನ್ಯವಾಗಿ ನಾವು ಈ ಪರೀಕ್ಷೆಗಳನ್ನ ಕೆಲವೊಂದು ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಮಾಡ್ತೇವೆ. ಪ್ರಮುಖವಾಗಿ ರೋಗವನ್ನು ನಿರ್ಣಯಿಸ್ತಕ್ಕಂಥದ್ದು. ಸೊ ರೋಗ ಬಂದಿರತಕ್ಕಂಥ ರೋಗ, ಸಪೋಸ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಕೆಲವೊಂದು ಡಿಸೀಸಸ್ಗಳಲ್ಲಿ ಕಿಡ್ನಿ ಅಫೆಕ್ಷನ್ ಆಗಿರುತ್ತೆ ಅಥವಾ ಲಿವರ್ ಅಫೆಕ್ಟ್ ಆಗಿರುತ್ತೆ. ಸೊ ಆ ಕಂಡೀಷನ್ಸಲ್ಲಿ ಆ ಲಿವರಿಂದ ಬರ್ತಕ್ಕಂಥ ಕೆಲವೊಂದು ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೀವಿ, ಅದು ರಕ್ತಸಾರದಲ್ಲಿ ಬರುತ್ತೆ. ಸೊ ಹಾಗೆ ಮತ್ತೆ ರೋಗಗಳನ್ನ ನಿರ್ದಿಷ್ಟವಾಗಿ ನಾವು ಇಂಥ ರೋಗನೇ ಬಂದಿದೆ ಅಥವಾ ಮೂತ್ರಪಿಂಡ ಇದರಿಂದ ತೊಂದರೆಗೆ ತುತ್ತಾಗಿದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಯಕೃತ್ತು ಅಥವಾ ಲಿವರ್ ಅಂತ ನಾವೇನು ಕರಿತೀವಿ ಅದರ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಸಹ ನಾವು ಪ್ರಮುಖವಾಗಿ ಗುರುತಿಸ್ಕೊಬೋದು. ಮತ್ತೆ ಇದರ ಜೊತೆಗೆ ಪ್ರಾಣಿಗಳಲ್ಲಿ ನಡೀತಕ್ಕಂಥ ಚಯಾಪಚಯ ಕ್ರಿಯೆಗಳು, ಮೆಟಬಾಲಿಸಮ್ ಅಂತ ಏನು ಕರಿತೀವಿ, ಸೊ ಅದು ನಾರ್ಮಲ್ ಆಗಿದ್ರೆ ಅಥವಾ ಒಂದು ನಾರ್ಮಲ್ ಆಗಿ ಮೆಟಬಾಲಿಸಮ್ ನಡೀತಾ ಇದ್ರೆ ಕೆಲವೊಂದು ಅಂಶಗಳು ನಮ್ಮ ರಕ್ತಸಾರದಲ್ಲಿ ಕಂಡುಕೊಳ್ಬಹುದು. ಮತ್ತೆ ಈ ರೋಗ ಬಂದ ಮೇಲೆ ಕೆಲವೊಂದು ಪ್ರಾಣಿಗಳಲ್ಲಿ ಉಂಟಾಗ್ತಕ್ಕಂಥದ್ದ ಈ ರೋಗದ ಚಿಹ್ನೆಗಳು, ಇವುಗಳನ್ನು ಸಹ ನಾವು ಜೀವರಸಾಯನಿಕ ಪರೀಕ್ಷೆಗಳ ಮುಖಾಂತರ ನಾವು ಪತ್ತೆ ಹಚ್ಚಬಹುದು. ಮತ್ತೆ ಈ ಪ್ರಾಣಿಗಳಿಗೆ ನಾವೇನು ಕೊಡ್ತೀವಲ್ಲ ಚುಚ್ಚುಮದ್ದು, ಇವುಗಳಿಂದ ಉಂಟಾಗ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳನ್ನು ಸಹ ನಾವು ಈ ಆಂಟಿಬಾಡಿ ಟೈಟರ್ ಮುಖಾಂತರ ನಾವು ಇದನ್ನು ಪರೀಕ್ಷಿಸ್ಕೊಳ್ಬಹುದು. ಇದ್ರ ಜೊತೆಗೆ ನಮ್ಮ ಒಳಾಂಗಗಳ ಒಂದು ಕಾರ್ಯವೈಖರಿ, ಒಳಾಂಗಗಳು ಅಂತ ಬಂದಾಗ ನಮಗೆ ಯಕೃತ್ತು, ಮೂತ್ರಪಿಂಡ, ಥೈರಾಯ್ಡು, ಪ್ಯಾಂಕ್ರಿಯಾಸು, ಸೊ ಇತ್ಯಾದಿ ಅಂಗಗಳ ಒಂದು ಕಾರ್ಯವೈಖರಿ ಸರಿಯಾಗಿ ಇದೆಯೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ಸಹ ನಾವು ಪರೀಕ್ಷಿಸಿಕೊಳ್ಬಹುದು. ಹೀಗೆ ಈ ತರದ ಪರೀಕ್ಷೆಗಳನ್ನೆಲ್ಲ ಮಾಡಲಾಗುತ್ತೆ. ಹೌದು ಸರ್. ಎಲ್ಲಿ ಮಾಡಲಾಗುತ್ತೆ ಇಂತಹ ಪರೀಕ್ಷೆಗಳನ್ನ? ಈ ಒಂದು ಪರೀಕ್ಷೆಗಳನ್ನ ನಾವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇದರ ಒಂದು ಅಂಗಸಂಸ್ಥೆ ಆದಂತಹ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಇಲ್ಲಿ ನಮ್ಮ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ಅಂತ ನಾವು ಕರಿತೇವೆ. ಸೊ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದಲ್ಲಿ ಈ ಒಂದು ಪರೀಕ್ಷೆಗಳನ್ನ ನಾವು ಮಾಡ್ತೇವೆ. ಹಾಗೂ ಈ ಪರೀಕ್ಷೆಗಳು ನಮ್ಮ ಹೈನು ರಾಸುಗಳಿಗೆ ಮುಕ್ತವಾಗಿ, ಅಂದ್ರೆ ಯಾವುದೇ ಫೀಸ್ ಅನ್ನು ತೆಗೆದುಕೊಳ್ಳದೇನೆ ಉಚಿತವಾಗಿ ನಾವು ಇದನ್ನ ಮಾಡ್ತಾ ಇರ್ತೇವೆ. ಹಾಗೂ ಶ್ವಾನಗಳಿಗೆ ಈ ಒಂದು ಪರೀಕ್ಷೆಗಳಿಗೆ ಅದರದೇ ಆದಂತ ಕೆಲವೊಂದು ದರನ ನಿಗದಿಪಡಿಸಿರ್ತೇವೆ. ಸೊ ಅದನ್ನ ಬೇಕಾಗಿರ್ತಕ್ಕಂಥವ್ರು ಅದನ್ನ ದರವನ್ನು ಪಾವತಿಸಿ ಈ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬಹುದು ಸರ್. ಈಗ ಬೇರೆ ಬೇರೆ ತರಹದ ಜಾನುವಾರುಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತೀವಿ, ಅದರಲ್ಲಿ ದೊಡ್ಡ ಜಾನುವಾರುಗಳು ಇರುತ್ತೆ ಮತ್ತೆ ಚಿಕ್ಕ ಜಾನುವಾರುಗಳು ಕೂಡ ಇರುತ್ತೆ. ಎಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿ ಪರೀಕ್ಷೆಗಳನ್ನು ಮಾಡ್ತೀರಾ ಹೇಗೆ? ಹೌದು ಸರ್. ಈಗ ನಮ್ಮ ಪಶುವೈದ್ಯಕೀಯ ಇದರಲ್ಲಿ ನೋಡೋದಾದ್ರೆ, ಈಗ ಸ್ಮಾಲ್ ಅನಿಮಲ್ಸ್ ಅಂತ ನಾವೇನು ಕರಿತೇವೆ, ಡಾಗ್ಸ್ ಅಂಡ್ ಕ್ಯಾಟ್ಸ್ ಅಂತ, ಶ್ವಾನಗಳು ಮತ್ತೆ ಬೆಕ್ಕುಗಳನ್ನು ನಾವು ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪರೀಕ್ಷೆಗಳಿದ್ದಾವೆ. ಮತ್ತೆ ಹಾಗೆ ದೊಡ್ಡ ಜಾನುವಾರುಗಳಲ್ಲಿ ಸಂಬಂಧಪಟ್ಟಂತೆ, ಈಗ ಹಸುಗಳಲ್ಲಿ ಅಥವಾ ಹೈನು ರಾಸುಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಬೇರೆ ಇರುತ್ತೆ. ಸೊ ಸಾಮಾನ್ಯವಾಗಿ ನಾವು ಈ ಡಾಗ್ಸ್ ಅಂಡ್ ಕ್ಯಾಟ್ಸ್ ಅಥವಾ ಶ್ವಾನಗಳಲ್ಲಿ ನೋಡೋದಾದ್ರೆ, ರಕ್ತ ಪರೀಕ್ಷೆನಲ್ಲಿ ನಾವು ಕೆಂಪು ರಕ್ತ ಕಣಗಳ ಒಂದು ಪರೀಕ್ಷೆನ ಮಾಡ್ತೇವೆ, ಅಂದ್ರೆ ಅದರ ಕೌಂಟ್ ಸಂಖ್ಯೆ ಎಷ್ಟಿದೆ ಅನ್ನತಕ್ಕಂಥದ್ದು, ಮತ್ತೆ ಬಿಳಿ ರಕ್ತ ಕಣಗಳ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೋಡ್ತೇವೆ, ಹಿಮೋಗ್ಲೋಬಿನ್ ಅದರ ಒಂದು ಅಂಶ ಎಷ್ಟಿದೆ ರಕ್ತದಲ್ಲಿ ಅನ್ನೋದನ್ನು ನೋಡ್ತೇವೆ, ಮತ್ತೆ PCV ಅಥವಾ ಪ್ಯಾಕೆಟ್ ಸೆಲ್ ವಾಲ್ಯೂಮ್ ಅದರ ಒಂದು ಅಂಶ ಎಷ್ಟಿದೆ ಅನ್ನೋದನ್ನ ನೋಡ್ತೇವೆ. ಸೊ ಇದ್ರ ಜೊತೆಗೆ ಈ ರಕ್ತಸಾರ ಪರೀಕ್ಷೆ ಅಥವಾ ಸೀರಮ್ ಎಕ್ಸಾಮಿನೇಷನ್ಸ್, ಇಲ್ಲಿ ನಾವು ಏನ್ ಮಾಡ್ತೇವೆ, ಸೊ ಸೀರಮ್ ಅಲ್ಲಿ ಇರ್ತಕ್ಕಂಥ ಗ್ಲೂಕೋಸು ಮತ್ತೆ ಪ್ರೋಟೀನು, ಕ್ರಿಯಾಟಿನ್ ಮತ್ತೆ ಕೆಲವೊಂದು ಕಿಣ್ವಗಳು ಎಎಸ್ಟಿ ಮತ್ತು ಎಎಲ್ಟಿ, ಅದ್ರ ಜೊತೆಗೆ ಬಿಲಿರುಬಿನ್ ಮತ್ತೆ ಟ್ರೈಗ್ಲಿಸರೈಡ್ಸ್, ಕೊಬ್ಬಿನ ಆಮ್ಲಗಳು, ಈ ತರದ ಕೆಲವೊಂದು ಪರೀಕ್ಷೆಗಳನ್ನ ನಾವು ಮಾಡ್ತೇವೆ. ಮತ್ತೆ ಇದರ ಒಂದು ನಾರ್ಮಲ್ ವ್ಯಾಲ್ಯೂಸ್ ಅಥವಾ ಇದು ಎಷ್ಟು ಇದ್ರೆ ಒಂದು ಶ್ವಾನಗಳು ಅಥವಾ ಇದು ಸರಿ ಇದೆ ಅಥವಾ ನಾರ್ಮಲ್ ಆಗಿ ಆರೋಗ್ಯವಂತವಾಗಿದೆ ಅನ್ನೋದು ನೋಡೋದಾದ್ರೆ, ಕೆಂಪು ರಕ್ತ ಕಣಗಳು ಸಾಮಾನ್ಯವಾಗಿ ಒಂದು 4-8 million ಪರ್ ಮೈಕ್ರೋಲೀಟರ್ ಅಂತ ನಾವು ಕರಿತೇವೆ. ಸೊ ಅಷ್ಟು ಇದ್ರೆ ಅದು ಆರೋಗ್ಯವಂತವಾಗಿದೆ ಅನ್ನೋದೊಂದು ಅಂಶ. ಅದ್ರ ಜೊತೆಗೆ ಬಿಳಿ ರಕ್ತ ಕಣಗಳಲ್ಲಿ ಬಂತಂದ್ರೆ 8-12,000 ಅಂದ್ರೆ 8-12,000 ಪರ್ ಮೈಕ್ರೋಲೀಟರ್ ಅಷ್ಟು ಈ ಒಂದು ಅಂಶ ಇರಬೇಕಾಗತ್ತೆ. ಮತ್ತೆ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ, ಇದನ್ನು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಅದ್ರ ಜೊತೆಗೆ ಆಕ್ಸಿಜನ್ ಅನ್ನ ಎಲ್ಲ ಒಂದು ಅಂಗಾಂಗಗಳಿಗೆ ತಲುಪಿಸ್ತಕ್ಕಂಥದ್ದು ಹಿಮೋಗ್ಲೋಬಿನ್ ಇರೋದ್ರಿಂದ ಇದರ ಒಂದು ಅಂಶ 11-17 gram % ಇರಬೇಕಾಗತ್ತೆ. ಹಾಗೆ ಪ್ಯಾಕೆಟ್ ಸೆಲ್ ವಾಲ್ಯೂಮ್ ಒಂದು 30-51 ಇರಬೇಕಾಗತ್ತೆ. ಸೊ ಹಾಗೆ ಈ ಒಂದು ಡಾಗ್ಸ್ ಅಂಡ್ ಕ್ಯಾಟ್ಸ್ ಶ್ವಾನಗಳಲ್ಲಿ ಮತ್ತು ಬೆಕ್ಕುಗಳಲ್ಲಿ ಸೀರಮ್ ಗ್ಲೂಕೋಸ್ ಪ್ರಮಾಣ 80-120 mg/dL ಅಂತ ನಾವು ಕರಿತೇವೆ, ಅಷ್ಟು ಇರಬೇಕಾಗತ್ತೆ. ಟೋಟಲ್ ಪ್ರೋಟೀನ್ ಅಂಶ 6-8 gram/dL 100 µL ಅಂತ ನಾವು ಕರಿತೇವೆ. ಅದೇ ತರ ಯೂರಿಯಾ 20-40 mg/dL ಇರಬೇಕಾಗತ್ತೆ. ಮತ್ತೆ ಸೀರಮ್ ಕ್ರಿಯಾಟಿನಿನ್ ಅಂತ ನಾವೇನ್ ಕರಿತೀವಿ ಅದು 0.5-1.5 mg/dL ಇರಬೇಕಾಗತ್ತೆ. ಮತ್ತೆ ಈಗ ಕಿಣ್ವಗಳು ಅಥವಾ ಎನ್ಝೈಮ್ಸ್ ಅಂತ ನಾವೇನ್ ಕರಿತೀವಿ, ಇದು ಲಿವರ್ ಎನ್ಝೈಮ್ಸ್, ಯಕೃತ್ತಿನ ಎನ್ಝೈಮ್ಸ್ಗಳಿವು. ಸೊ ಇವು ಸಾಮಾನ್ಯವಾಗಿ 10-40 IU/L ಇರಬೇಕು ಅಂತಲೂ ಇದು ಒಂದು ಮಾರ್ಗಸೂಚಿ ಇದೆ ಸರ್. ಹೀಗೆ ಬೇರೆ ಬೇರೆ ತರಹದ ಪರೀಕ್ಷೆಗಳನ್ನ ಜಾನುವಾರುಗಳ ಒಂದು ಆರೋಗ್ಯವನ್ನ ತಪಾಸಣೆ ಮಾಡುವ ನಿಟ್ಟಿನಲ್ಲಿ ತಾವು ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಇನ್ನು ನಾವು ಈ ಒಂದು ಈ ವೆಟರ್ನರಿ ಅಂತ ಹೇಳಿದಾಗ ಅಲ್ಲಿ ಇನ್ನೂ ಬೇರೆ ಬೇರೆ ತರಹದ ಪ್ರಾಣಿಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈಗ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾರೆ, ಕೋಳಿಗಳಲ್ಲೂ ಕೂಡ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ವನ್ಯಜೀವಿಗಳಿರ್ತವೆ, ಅವು ಸಂಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಅವುಗಳ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಪರೀಕ್ಷೆಗಳನ್ನೆಲ್ಲ ಹೇಗೆ ಮತ್ತೆ ಎಲ್ಲಿ ಮಾಡಲಾಗುತ್ತೆ ಸರ್? ಇದು ಸಾಮಾನ್ಯವಾಗಿ ಕೋಳಿಗಳಲ್ಲೂ ಸಹ ನಾವು ಚುಚ್ಚುಮದ್ದುಗಳನ್ನು ಬಳಸ್ತೇವೆ. ಸೊ ಅವು ಕೋಳಿಗಳು ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯ ಇದೆಯಾ ಅಥವಾ ಕೆಲವೊಂದು ರೋಗಗಳು ಉಂಟಾದಾಗ ಅಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಆಗ್ಬೋದು ಅಥವಾ ಕಿಡ್ನಿ ಎಫೆಕ್ಟ್ ಆದಾಗ ಕೆಲವೊಂದು ಕ್ರಿಯಾಟಿನ್ ಎನ್ಝೈಮ್ಸ್ಗಳಾಗ್ಬೋದು ಇವೆಲ್ಲವೂ ಸಹ ಎಫೆಕ್ಟ್ ಆಗ್ತವೆ. ಅದನ್ನ ನಾವು ಸಾಮಾನ್ಯವಾಗಿ ನೀವು ಹೇಳಿದಾಗೆ ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ ಸೊ ನಮ್ಮ ಲ್ಯಾಬೊರೇಟರಿಗೆ ತಂದು ಅದನ್ನ ಪರೀಕ್ಷೆಗಳನ್ನ ಮಾಡ್ಕೊಬಹುದು. ಸೊ ಅಥವಾ ಹತ್ತಿರದ ಯಾವ್ದಾದ್ರು ವೆಟರ್ನರಿ ಡಿಸ್ಪೆನ್ಸರಿ ಅಥವಾ ರಿಲೇಟೆಡ್ ಲ್ಯಾಬೊರೇಟರಿಸ್ ಇತ್ತಂದ್ರೆ ಅಲ್ಲೂ ಸಹ ತಾವು ಕೊಟ್ಟು ಇದನ್ನು ಪಶುವೈದ್ಯಕ ವೈದ್ಯರ ಮೂಲಕ ಸಲಹೆಯನ್ನು ಪಡ್ಕೊಬಹುದು. ಆಮೇಲೆ ಈ ವನ್ಯಜೀವಿಗಳಲ್ಲಿ ನಾವೇನು ಹೇಳ್ತೇವೆ, ಮೃಗಾಲಯಗಳಲ್ಲಿ ಅಥವಾ ವನ್ಯಜೀವಿಗಳಲ್ಲಿ ಸಹ ಕೆಲವೊಂದು ಪರೀಕ್ಷೆಗಳನ್ನ ಆಗಾಗ್ಗೆ ಮಾಡ್ತಾ ಇರ್ತಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಅವುಗಳನ್ನು ರೋಗ ತಪಾಸಣೆಗೆ ಒಳಪಡಿಸೋಕ್ಕಾಗತ್ತೆ. ಸೊ ಅದು ತಮ್ಮ ಆರೋಗ್ಯವಾಗಿದೆಯಾ ಅಥವಾ ಅದರಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಯೆಗಳಾಗ್ಬೋದು, ನಡೀತಕ್ಕಂಥ ಪ್ರತಿಯೊಂದು ಅಂಶಗಳು ಸರಿಯಾಗಿ ಇದೆಯಾ, ಅಥವಾ ಕೆಲವೊಂದು ನಾವು ಹೇಗೆ ಮನುಷ್ಯರಿಗೆ ವಯೋಸಹಜ ರೋಗಗಳು ಬರುತ್ತೋ ಸೊ ಹಾಗೆ ಪ್ರಾಣಿಗಳು ಸಹ ವಯೋಸಹಜ ಒಂದು ರೋಗಗಳಿಗೆ ತುತ್ತಾಗ್ತವೆ. ಸೊ ಅದರ ಒಂದು ವಯಸ್ಸುಗಳನ್ನು ಸಹ ನಾವು ಪರಿಗಣನೆಗೆ ತಗೊಂಡು ಅದಕ್ಕೆ ಅದರ ಅನುಗುಣವಾದಂಥ ಕೆಲವೊಂದು ಪರೀಕ್ಷೆಗಳನ್ನ ಸಹ ನಾವು ಮಾಡ್ಕೊಬಹುದು. ಮತ್ತೆ ಒಂದು ಹಂತ ಮುಂದೆ ಹೋಗಿ ನಾನು ಹೇಳೋದಾದ್ರೆ ಈ ನಮ್ಮ ಹೈನು ರಾಸುಗಳಲ್ಲಿ ಪ್ರಮುಖವಾಗಿ ಈಗ ಹಾಲು ಜ್ವರ ಅಂತ ನಾವು ಕರಿತೇವೆ. ಸೊ ಸಾಮಾನ್ಯವಾಗಿ ಕರು ಹಾಕಿದ ಒಂದು ವಾರದಲ್ಲೇ 3-4 ದಿನದಲ್ಲೇ ಹಸು ಏನಾಗುತ್ತೆ, ಎದ್ದು ನಿಲ್ಲಕ್ಕೆ ಆಗಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ 3rd or 4th stool ಈ ಒಂದು ಹಸುಗಳಲ್ಲಿ ಕಂಡು ಬರುತ್ತೆ. ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಮಿಶ್ರತಳಿ ಹಸುಗಳಲ್ಲಿ ಕಂಡು ಬರುತ್ತೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಇರೋದಿಲ್ಲ. ಸೊ ಈ ಕ್ಯಾಲ್ಸಿಯಂ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಗೆ ಗುರುತಿಸ್ಕೊಬಹುದು ಅನ್ನೋದನ್ನ ನಾವು ಹಸುವಿನ ಒಂದು ರಕ್ತವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸೊ ಹಸುವಿನ ಅಥವಾ ರಾಸುವಿನ ರಕ್ತದಲ್ಲಿ ಸೊ ಕ್ಯಾಲ್ಸಿಯಂ ಅಂತಕ್ಕಂಥದ್ದು 8-10 mg 8-10 mg/dL ಇರಬೇಕಾಗತ್ತೆ. ಸೊ ಅದಕ್ಕಿಂತ ಕಮ್ಮಿ ಅಥವಾ 3 mg 3 mg ಅಥವಾ 5 mg/dL ಬಂದಾಗ ಈ ಒಂದು ಹಸುಗಳಲ್ಲಿ ಕ್ಯಾಲ್ಸಿಯಂ ಅನ್ನೋದು ಕಮ್ಮಿ ಆಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಕ್ಯಾಲ್ಸಿಯಂ ಅನ್ನ ಹೊರಗಡೆಯಿಂದ ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಸೊ ಈಗ ಹಸು ಕರು ಹಾಕಿದ ತಕ್ಷಣ ನಾವು ರಕ್ತ ಪರೀಕ್ಷೆ ಮಾಡಿಸ್ಬೇಕು. ಸೊ ಮಾಡಿಸಿದಾಗ ಆ ಒಂದು ಹಸುವಿಗೆ ಉಂಟಾಗ್ತಕ್ಕಂಥ ಇಂಥ ಕೆಲವೊಂದು ಹೈಪೋ ಕ್ಯಾಲ್ಸಿಯಂ ಅಥವಾ ಹಾಲು ಜ್ವರ ಅಂತಕ್ಕಂಥ ಒಂದು ಇದರಿಂದ ನಾವು ತಪ್ಪಿಸ್ಕೊಬಹುದು. ಸೊ ಹಾಗೆ ಈ ಹೈನು ರಾಸುಗಳಲ್ಲಿ ಇನ್ನೊಂದು ಪರೋಪಜೀವಿಗಳಿಂದ ಬರ್ತಕ್ಕಂಥ ರೋಗ ಅಂತಂದ್ರೆ ಬಿಬಿಸಿಯೋಸಿಸ್ ಅಂತ ನಾವು ಕರಿತೇವೆ. ಸೊ ಇದು ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳನ್ನ ಇದು ಬಾಧಿಸುತ್ತೆ. ಸೊ ಅಲ್ಲಿ ಆ ಕೆಂಪು ರಕ್ತ ಕಣಗಳನ್ನ ಅದು ಲೈಸಿಸ್ ಆಗಿ ಕೆಂಪು ರಕ್ತ ಕಣಗಳಿಂದ ಬೇರ್ಪಟ್ಟು ಈ ರೋಗ ಪರೋಪಜೀವಿ ಏನಾಗುತ್ತೆ ಆ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಕಮ್ಮಿ ಮಾಡುತ್ತೆ. ಸೊ ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ನಾವು ಈ ಒಂದು ರಕ್ತ ಪರೀಕ್ಷೆಯನ್ನು ಮಾಡೋದ್ರಿಂದ ಆ ಒಂದು ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರ್ತಕ್ಕಂಥ ಈ ಪರೋಪಜೀವಿಯನ್ನು ನಾವು ಗುರುತಿಸೋದ್ರಿಂದ ಈ ಒಂದು ರಾಸುಗಳಿಗೆ ಇಂಥ ಒಂದು ರೋಗ ಬಂದಿದೆ ಅಂತಕ್ಕಂಥದ್ದನ್ನು ಸಹ ನಾವು ಕಂಡುಹಿಡ್ಕೊಬಹುದು. ಹಾಗೆ ಪ್ರಾಣಿಗಳಲ್ಲಿ ಈ ರಕ್ತ ವರ್ಗಾವಣೆ ಅಂತ ನಾವು ಮಾಡ್ತೇವೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತೇಳಿ. ಇನ್ ಕೇಸ್ ಏನಾದರೂ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಥವಾ ಈವನ್ ಶ್ವಾನಗಳಲ್ಲೂ ಸಹ ಇದನ್ನು ನಾವು ಮಾಡ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಪಶುವೈದ್ಯ ಮಿತ್ರರು ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅನ್ನು ಸಹ ಮಾಡ್ತಿರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲೂ ಸಹ ನಾವು ರಕ್ತವನ್ನು ಒಂದು ಪ್ರಾಣಿಯಿಂದ, ಅಂದರೆ ಆರೋಗ್ಯವಂತ ಪ್ರಾಣಿಯಿಂದ ಅಥವಾ ಬೇಕಾದ ಇನ್ನೊಂದು ಪ್ರಾಣಿಗಳು ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ರಕ್ತ ವರ್ಗಾವಣೆಯನ್ನು ಮಾಡಬೇಕಾದ್ರೂ ಸಹ ಈ ಕೆಲವೊಂದು ಅಂಶಗಳನ್ನು ನಾನು ಏನು ಮುಂಚೆ ಹೇಳಿದ್ನಲ್ಲ ಆ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಪರೀಕ್ಷೆಯನ್ನು ಮಾಡಿ, ಸೊ ಎರಡೂ ಪ್ರಾಣಿಗಳನ್ನು ಪರೀಕ್ಷೆ ಮಾಡಿ ಆರೋಗ್ಯವಂತ ಪ್ರಾಣಿಯಿಂದ ನಾವು, ಸೊ ಯಾವ ಪ್ರಾಣಿಗೆ ಅವಶ್ಯಕತೆ ಇರುತ್ತೋ ಅವಶ್ಯಕತೆ ಇರತಕ್ಕಂಥ ಪ್ರಾಣಿಗಳಿಗೆ ನಾವು ಅದನ್ನು ವರ್ಗಾವಣೆ ಮಾಡ್ಬೋದು ಸರ್. ಈಗ ಯಾವುದೇ ಕಾಯಿಲೆ ಬಂದರೂ ಕೂಡ ಅದಕ್ಕೆ ಪರೀಕ್ಷೆ ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ, ಬೇರೆ ಗುಣಲಕ್ಷಣಗಳನ್ನು ಆಧರಿಸಿ ರೋಗ ನಿರ್ಣಯವನ್ನು ಮಾಡಬಹುದು ಸರ್. ಅಂದ್ರೆ ರೋಗ ಲಕ್ಷಣಗಳು ಬಂದ ಮೇಲೆ ನಮಗೂ ಗೊತ್ತಾಗುತ್ತೆ. ಸೊ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರಕ್ತ ಪರೀಕ್ಷೆ ಅಂತಕ್ಕಂಥದ್ದು ನಾವು ಹೇಗೆ ಮನುಷ್ಯರಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿ ವರ್ಷನೋ ಅಥವಾ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನಾವು ಹೇಗೆ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತೀವೋ, ಸೊ ಹಾಗೆ ಪ್ರಾಣಿಗಳಲ್ಲೂ ಸಹ ನಾವು ಈ ರಕ್ತ ಪರೀಕ್ಷೆ ಅಥವಾ ರಕ್ತಸಾರ ಪರೀಕ್ಷೆ ಮತ್ತೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಪ್ರಾಣಿಗಳ ಆರೋಗ್ಯ ಮತ್ತೆ ಅದರ ಜೊತೆಗೆ ಉತ್ತಮ ಒಂದು ಗುಣಮಟ್ಟದ ಉತ್ಪನ್ನಗಳು ಉತ್ಪತ್ತಿ ಆಗ್ತಿದ್ವಾ ಇಲ್ವಾ ಅಂತಕ್ಕಂಥದ್ದನ್ನ ನಾವು ಸಹ ಖಾತ್ರಿ ಮಾಡ್ಕೊಬಹುದು ಸರ್. ಹೀಗೆ ಖಾತ್ರಿ ಮಾಡ್ಕೊಂಡು ಅನಂತರ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಹೌದು, ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಸಿಗೋದ್ರಿಂದ, ಸೊ ನಮ್ಮ ಪ್ರಾಣಿಗಳು ನಾವು ಸಾಕ್ತಕ್ಕಂಥ ಪ್ರಾಣಿಗಳು ಯಾವುದೇ ರೋಗಕ್ಕೆ ತುತ್ತಾಗಿಲ್ಲ ಅಂತಕ್ಕಂತ ಒಂದು ಅಂಶ ಅವರಿಗೆ ಗೊತ್ತಾಗತ್ತೆ. ಈಗ ಗ್ರಾಮೀಣ ಭಾಗದಲ್ಲಿ ಯಾವ್ದಾದ್ರು ಒಂದು ಜಾನುವಾರಿಗೆ ಯಾವ್ದಾದ್ರು ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಬಂದಾಗ ಅವರು ಇಲ್ಲಿಗೆ ಹಾಸನಕ್ಕೆ ಬರಬೇಕಾಗುತ್ತೋ ಅಥವಾ ಸಮೀಪದಲ್ಲಿ ಆ ತರದ ಸೌಕರ್ಯಗಳು ಇರುತ್ತೋ ಹೇಗೆ ಇದೆ ಸರ್? ಹೇಗೆ ಅಂತಂದ್ರೆ ಹತ್ತಿರದ ಪಶುವೈದ್ಯರಿಂದ ತಾವು ಒಂದು ರೆಸಿಪ್ಟ್ ಅನ್ನು ತಗೊಬೇಕಾಗತ್ತೆ. ಇನ್ ದ ಸೆನ್ಸ್ ಈ ಒಂದು ಜಾನುವಾರಿಗಳಿಗೆ ಈ ಒಂದು ರೋಗ ಬಂದಿರಬಹುದು ಅನ್ನೋ ಒಂದು ಸಂಶಯ ಇದೆ ಅಂತಕ್ಕಂತ ಒಂದು ಲೆಟರ್ ಅನ್ನ ಅವರು ಕೊಡ್ತಾರೆ. ಸೊ ಆ ಲೆಟರ್ನ ತಗೊಂಡು ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದ್ರೆ, ಸೊ ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಸಂಕೀರ್ಣ ವಿಭಾಗದಲ್ಲಿ ಈ ಪರೀಕ್ಷೆಗೆ ಒಳಪಡಿಸತಕ್ಕಂತ ಒಂದು ಲ್ಯಾಬೊರೇಟರಿ ಇದೆ. ಸೊ ಅಲ್ಲಿ ತಾವು ಅದನ್ನು ಕೊಟ್ಟು ಮಾಡಿಸ್ಕೊಬಹುದು. ಸೊ ಹಾಗೆ ಈ ಹೈನು ರಾಸುಗಳಿಗೆ ಯಾವುದೇ ಪರೀಕ್ಷೆ ಶುಲ್ಕ ಇರೋದಿಲ್ಲ, ಅದು ಫ್ರೀಯಾಗಿ ಮಾಡ್ತಿರ್ತಾರೆ. ಸೊ ಡಾಗ್ಸ್ ಅಂಡ್ ಕ್ಯಾಟ್ಸ್, ಸ್ಮಾಲ್ ಅನಿಮಲ್ಸ್ ನಾವೇನ್ ಕರಿತೇವೆ, ಸೊ ಶ್ವಾನಗಳಿಗೆ ಮತ್ತು ಬೆಕ್ಕುಗಳಿಗೆ ಅದು ಅದರದೇ ಆದಂತ ದರವನ್ನು ನಿಗದಿಪಡಿಸಿದ್ದಾರೆ. ಈ ಪಶು ಆಸ್ಪತ್ರೆಗಳು ಅಂತೇಳಿ ಏನಿದಾವ, ಇಲ್ಲಿ ಪರೀಕ್ಷೆಗೆ ಅವಕಾಶ ಇರುತ್ತೆ? ಸರ್, ಕೆಲವೊಂದು ಪಶು ಆಸ್ಪತ್ರೆಗಳಲ್ಲಿ ಈ ಒಂದು ಪರೀಕ್ಷೆಗೆ ಪ್ರಾವಿಷನ್ ಇದೆ ಸರ್. ಬಟ್ ಅದು ಹೇಗೆ ಅಂತಂದ್ರೆ ಫೆಸಿಲಿಟೀಸ್ ಹೇಗಿದೆ ಅನ್ನೋದ್ರ ಮೇಲೆ ನೋಡಿಕೊಂಡು, ಸೊ ಅವರು ಉನ್ನತ ಒಂದು ತನಿಖೆಗೋಸ್ಕರ ನಾವು ನಮ್ಮಲ್ಲಿಗೆ ಕಳಿಸ್ಕೊಡ್ತಾರೆ ಸರ್. ಸೊ ನಾವು ಇಲ್ಲಿ ಪರೀಕ್ಷೆಗಳನ್ನ ಮಾಡಿ ಅದರ ರಿಪೋರ್ಟ್ ಅನ್ನು ಸಹ ನಾವು ಯಾವ ಪಶು ಇದ್ರೆ ಕಳಿಸ್ಕೊಟ್ಟಿರ್ತಾರೋ ಅವರಿಗೆ ನಾವು ಅದನ್ನ ತಲುಪಿಸ್ತೇವೆ. ಈಗ ಯಾವ್ದಾದ್ರು ಒಂದು ಜಾನುವಾರು ಸಣ್ಣದಾಗಿರಬಹುದು ದೊಡ್ಡದಾಗಿರಬಹುದು, ಅದಕ್ಕೆ ಪರೀಕ್ಷೆಯನ್ನ ಮಾಡಬೇಕು, ರಕ್ತ ಪರೀಕ್ಷೆಯ ಮತ್ತೊಂದು ಪರೀಕ್ಷೆಯ ಮಾಡಬೇಕು ಅಂತ ಅಂದಾಗ ಜಾನುವಾರು ಸಮೇತ ಬರಬೇಕಾಗುತ್ತೋ ಅಥವಾ ಸ್ಯಾಂಪಲ್ ತರ ಅಂತ ಅವಕಾಶಗಳಿದ್ದಾವೆ? ಸರ್, ತಾವು ಸ್ಯಾಂಪಲ್ ತಂದ್ರೆ ರೈತರು ಹತ್ತಿರದ ಪಶುವೈದ್ಯರಿಗೆ ಆ ಪಶುಗಳನ್ನ ಅಥವಾ ರಾಸುಗಳನ್ನ ತೋರಿಸೋ ಮುಖಾಂತರ, ಸೊ ಅವರು ಅಲ್ಲೇ ಅದನ್ನ ಕಲೆಕ್ಟ್ ಮಾಡಿ ವ್ಯಾಕ್ಯೂಟರ್ ಅಂತ ನಾವು ಕರಿತೇವೆ, ಸೊ ರಕ್ತವನ್ನು ಅದರಲ್ಲಿ ಸಂಗ್ರಹಣೆ ಮಾಡಿ, ಸೊ ಅವರು ಅದರ ಒಂದು ಡೀಟೇಲ್ಸ್ ಅನ್ನ ಬರೆದುಕೊಡ್ಬೇಕಾಗತ್ತೆ. ಕೇಸ್ ಹಿಸ್ಟ್ರಿ ಅಂತ ನಾವು ಕರಿತೇವೆ, ಸೊ ಎಷ್ಟು ದಿನದಿಂದ ಹುಷಾರಲಿಲ್ಲ ಅಥವಾ ಏನ್ ಮೇವು ತಿಂತಿಲ್ಲ ಅದರದೇ ಆದ ಒಂದು ಹಿಸ್ಟ್ರಿಯನ್ನು ಬರೆದು ಅದರ ಮೇಲೆ ಅದನ್ನ ಅವರು ಜಾನುವಾರು ಅಥವಾ ಅವರ ಓನರ್ ನೇಮ್ ಬರೆದು, ಸೊ ಅದರ ಡೀಟೇಲ್ಸ್ ಅನ್ನ ಬರೆದು ನಮಗೆ ಕಳಿಸ್ಕೊಟ್ರೆ, ಸೊ ಅದೇ ಮುಖಾಂತರ ನಾವು ಜಾನುವಾರನ್ನೇ ಇಲ್ಲಿ ತರಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಸೊ ರೈತರು ಸಹ ತಮ್ಮ ಒಂದು ಜಾನುವಾರನ ಒಂದು ರಕ್ತವನ್ನ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ, ಸೊ ಅಲ್ಲಿಂದ ನಮ್ಮ ಹಾಸನ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ತರೋದಾದ್ರೆ, ಸೊ ಆ ಒಂದು ಪರೀಕ್ಷೆಗಳನ್ನ ನಾವು ನಮ್ಮಲ್ಲಿ ಮಾಡ್ಕೊಳ್ಬಹುದು ಸರ್. ಒಂದು ದಿವಸದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಷ್ಟು ಪರೀಕ್ಷೆಗಳನ್ನ ಸಾಧಾರಣವಾಗಿ ಮಾಡ್ತೀರಿ? ಸಾಧಾರಣವಾಗಿ ನಮ್ಗೆ ಇಲ್ಲಿ ಒಂದು ದಿನಕ್ಕೆ ಸ್ಮಾಲ್ ಅನಿಮಲ್ಸ್ ಡಾಗ್ಸ್ ಅಂಡ್ ಕ್ಯಾಟ್ಸ್ ಅನ್ನೇ ಸುಮಾರು ಒಂದು 30-40 ಬರುತ್ತೆ ಸರ್. ಸೊ ಮೋರ್ ದನ್ ದಟ್ ಅದು ಎಕ್ಸ್ಪೆಕ್ಟ್ ಮಾಡಬಹುದು, ಡಿಪೆಂಡಿಂಗ್ ಆನ್ ಕೇಸಸ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಲಾರ್ಜ್ ಅನಿಮಲ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪಶುವೈದ್ಯರು ಸಹ ನಮಗೆ ಕಳಿಸ್ಕೊಡ್ತಿರ್ತಾರೆ, ಸ್ಯಾಂಪಲ್ಸ್ ಬರುತ್ತೆ. ಮತ್ತೆ ಕೆಲವೊಂದು ಏನಾದ್ರು ಡಿಸ್ಪ್ಯೂಟ್ಸ್ ಗಳಿತ್ತಂದ್ರೆ ಈವನ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈಗ ಸ್ಯಾಂಪಲ್ ಐಡೆಂಟಿಫಿಕೇಶನ್ಸ್ ಅನ್ನು ಸಹ ನಮ್ಮಲ್ಲಿ ಮಾಡ್ತಿರ್ತಾರೆ ಸರ್. ಕೆಲವೊಂದು ಫೋರೆನ್ಸಿಕ್ ಸ್ಯಾಂಪಲ್ಸ್ ಗಳು ನಮ್ಮಲ್ಲಿ ಒಂದು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಸೊ ಅಲ್ಲಿ ಈಗ ಫೋರೆನ್ಸಿಕ್ ಸ್ಯಾಂಪಲ್ಸ್ ಗಳನ್ನು ಸಹ ಕೆಲವೊಂದು ಡಿಸ್ಪ್ಯೂಟೆಡ್ ಕೇಸಸ್ ಗಳು ಅಂತವನ್ನು ಸಹ ಮತ್ತೆ ಮಾಡ್ತಾರೆ. ಮತ್ತೆ ವನ್ಯಜೀವಿಗಳ ಪೋಸ್ಟ್ಮಾರ್ಟಮ್ ಮತ್ತೆ ಅದರಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾದಂತ ಕೆಲವೊಂದು ಪರೀಕ್ಷೆಗಳನ್ನು ಸಹ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಸರ್. ಇತ್ತೀಚೆಗೆ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿಯೂ ಕೂಡ ಈ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ಜಾರಿಯಲ್ಲಿದೆ. ಹೌದು, ಅದಕ್ಕೆ ಇರತಕ್ಕಂತಹ ಒಂದು ವಿಮೆ ಅಂತ ಹೇಳಿ ಏನ್ ಕರಿತೀವಿ ಅದನ್ನು ಕ್ಲೈಮ್ ಮಾಡುವಂತ ಉದ್ದೇಶದಿಂದ ತಾವಾಗಲೇ ಹೇಳಿದಾಗೆ ಏನಾದರೂ ಗೊಂದಲಗಳಿದ್ದಾಗ ಡಿಸ್ಪ್ಯೂಟ್ಸ್ ಇದ್ದಾಗ ಅದನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಖಂಡಿತ. ಈ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪರೀಕ್ಷೆಗಳನ್ನ ತಮ್ಮಲ್ಲಿ ಮಾಡ್ತೀರಿ? ಸರ್, ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೆಥಾಲಜಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಗಿರೀಶ್ ಬಿ ಸಿ ಸರ್ ಅಂತೇಳಿ ಪ್ರೊಫೆಸರ್ ಅಂಡ್ ಹೆಡ್ ಇದ್ದಾರೆ ಸರ್, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಹೆಡ್ ಇದ್ದಾರೆ. ಸೊ ಅವರು ಅದನ್ನ ಮಾಡ್ತಾರೆ, ಐ ಮೀನ್ ಮರಣೋತ್ತರ ಪರೀಕ್ಷೆಗಳನ್ನ ಮಾಡ್ತಾರೆ. ಅವ್ರು ನಾನು ಮುಂಚೆನೆ ಹೇಳಿದಾಗೆ ಸೊ ಪ್ರತಿ ಒಂದು ಅಂಗಾಂಗಗಳನ್ನ ಒಂದು ಸ್ಯಾಂಪಲ್ಗಳನ್ನ ಸಪ್ರೇಟ್ ಆಗಿ ಪರೀಕ್ಷೆ ಒಳಪಡಿಸ್ತಾರೆ. ಸೊ ಅಲ್ಲಿ ನಾವು ಯಾವುದೇ ಒಂದು ಡಯಾಗ್ನೋಸಿಸ್ ಮಾಡ್ಬೇಕಾದ ಅಂದ್ರೆ ರೋಗ ಬಂದಿದ್ಮೇಲೆ ರೋಗ ಲಕ್ಷಣಗಳು ನಾವೇನು ಹೇಳ್ತೇವೆ, ಸೊ ಯಾವ ರೋಗದಿಂದ ಸತ್ತಿದೆ ಅಥವಾ ಇಂಥ ರೋಗಗಳು ಇದು ಬಂದಿರಬಹುದು ಅನ್ನೋ ಒಂದು ಪರೀಕ್ಷೆಗಳನ್ನ ಅವರು ಅಲ್ಲಿ ಹಿಸ್ಟಾಲಜಿ ಅಂತ ನಾವೇನು ಕರಿತೇವೆ, ಹಿಸ್ಟೋಪೆಥಾಲಜಿ ಮತ್ತೆ ಅನಾಲಿಸಿಸ್ ಮುಖಾಂತರ ಮಾಡ್ತಾರೆ. ಸೊ ಅಲ್ಲೂ ಸಹ ಮರಣೋತ್ತರ ಪರೀಕ್ಷೆಗಿಂತ ಮುಂಚೆ ಅವರು ಏನಾದರೂ ಕೆಲವೊಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಥವಾ ಒಂದು ಜಾಯಿಂಟ್ ಫ್ಲೂಯಿಡ್ ಆಗ್ಬೋದು ಅಥವಾ ಕೆಲವೊಂದು ಇನ್ಫೆಕ್ಷನ್ ಇರತಕ್ಕಂತ ಲೀಸನ್ಸ್ ಅಂತ ನಾವೇನು ಕರಿತೇವೆ, ಸೊ ಆ ಒಂದು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಡೋದಾದ್ರೆ ಸೊ ಅಲ್ಲೂ ನಾವು ಅದರ ಪರೀಕ್ಷೆಗಳನ್ನ ಸಹ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಕೆಲವೊಂದು ಪರೀಕ್ಷೆಗಳನ್ನ ನಮ್ಮ ಒಂದು ಲ್ಯಾಬೊರೇಟರಿನಲ್ಲಿ ಮಾಡಿಕೊಡ್ತಾರೆ ಸರ್. ಈ ಪಶುವೈದ್ಯಕೀಯ ಜೀವರಸಾಯನ ಶಾಸ್ತ್ರದ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪಶುವೈದ್ಯಕೀಯ ಜೀವರಸಾಯನ ಶಾಸ್ತ್ರ ವಿಭಾಗದಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಕೆಲವೊಂದು ರೋಗ ಲಕ್ಷಣಗಳನ್ನ ಬರೋದಕ್ಕಿಂತ ಮುಂಚೆನೆ ನಾವು ತಡೆಗಟ್ಟಬಹುದು. ಪ್ರಮುಖವಾಗಿ ನಮ್ಮ ಒಳಾಂಗಗಳಾದಂತಹ ಇವು ಯಕೃತ್ ಆಗ್ಬೋದು, ಮೂತ್ರಪಿಂಡಗಳಾಗ್ಬೋದು, ಪ್ಯಾಂಕ್ರಿಯಸ್ ಆಗ್ಬೋದು, ಇಂಥ ಕೆಲವೊಂದು ಇಂಟರ್ನಲ್ ಆರ್ಗನ್ಸ್ ಅಂತ ನಾವೇನ್ ಕರಿತೇವೆ, ಸೊ ಅದರ ಫಂಕ್ಷನ್ಸ್ ನಾರ್ಮಲ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಕಂಡಿಡ್ಕೊಬಹುದು ಒಂದು. ಮತ್ತೆ ಯಾವುದೇ ರೋಗಗಳು ಬರೋಕ್ಕಿಂತ ಮುಂಚೆ ತಾವು ಲಸಿಕೆಗಳನ್ನ ಹಾಕ್ಸಿರೋದಾದ್ರೆ ಆ ಲಸಿಕೆಗಳಿಗೆ ಸಂಬಂಧಿಸಿದಂತೆ ಆ ಒಂದು ಜಾನುವಾರು ಸ್ಪಂದಿಸಿದ್ಯಾ ಅಥವಾ ಲಸಿಕೆಗಳಿಗೆ ತಮ್ಮದೇ ಆದ ರೋಗ ನಿರೋಧಕ ಶಕ್ತಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಸಹ ತಾವು ಮುಂಚೆನೆ ಖಾತ್ರಿ ಪಡಿಸ್ಕೊಬಹುದು. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ತಾವು ಲಸಿಕೆಗಳನ್ನ ಮಾಡಿಸಿರ್ತೀರ ಆದರೂ ಸಹ ರೋಗಗಳು ಬರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಿರ್ತೇವೆ. ಸೊ ಇದು ಯಾಕಪ್ಪ ಅಂತಂದ್ರೆ ಆ ಒಂದು ಜಾನುವಾರುಗಳಲ್ಲಿ ತಮ್ಮದೇ ಆದಂತಹ ಕೆಲವೊಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಆ ಒಂದು ಜಾನುವಾರುಗಳು ರೋಗಕ್ಕೆ ತುತ್ತಾಗ್ತವೆ. ಸೊ ರೈತರಿಗೆ ನಾನು ಹೇಳ್ತಕ್ಕಂಥದ್ದು ಒಂದೇ, ತಮ್ಮ ಒಂದು ಶ್ವಾನಗಳಾಗಲಿ ಅಥವಾ ಹೈನು ರಾಸುಗಳಲ್ಲಾಗಲಿ ಕಾಲಕಾಲಕ್ಕೆ ಒಂದು ರಕ್ತ ಪರೀಕ್ಷೆಗಳನ್ನ ಮತ್ತು ರಕ್ತಸಾರ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಸೊ ಆ ಒಂದು ಜಾನುವಾರುಗಳು ಅಥವಾ ಒಂದು ಶ್ವಾನಗಳ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೊಬಹುದು. ಸೊ ನಾನು ಮುಂಚೆನೆ ಹೇಳಿದಾಗೆ ಒಂದು ಶ್ವಾನ ಸಾಮಾನ್ಯವಾಗಿ ಒಂದು 8-10 ವರ್ಷ ಅದರ ಒಂದು ಜೀವಿತಾವಧಿ ಅಂತ ನಾನು ಅನ್ಕೊಳ್ಳೋದಾದ್ರೆ, ಸೊ ಅದು ತನ್ನ ವಯೋಸಹಜ ಕೆಲವೊಂದು ರೋಗಗಳಿಗೂ ಸಹ ತುತ್ತಾಗುತ್ತೆ ಒಂದು 10-8 ವರ್ಷ ಆದ್ಮೇಲೆ. ಸೊ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಆದರೆ ಕೆಲವೊಂದು ರೋಗಗಳನ್ನ ಬರೋದಕ್ಕಿಂತ ಮುಂಚೆನೆ ನಾವು ಈ ರಕ್ತ ಪರೀಕ್ಷೆಗಳನ್ನ ರಕ್ತಸಾರ ಪರೀಕ್ಷೆಗಳನ್ನ ಮಾಡೋದ್ರ ಮುಖಾಂತರ ನಾವು ಕಂಡಿಡ್ಕೊಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಅಥವಾ ಪೆಟ್ ಓನರ್ಸ್ ಅಥವಾ ಒಂದು ಶ್ವಾನಗಳ ಒಂದು ಮಾಲೀಕರು ಏನಿದ್ದಾರೆ ಅವರ ಗಮನಕ್ಕೆ ಇದೊಂದು ಮುನ್ನುಡಿ ಇದ್ದಂಗೆ ಇರುತ್ತೆ. ಈ ರಕ್ತ ಪರೀಕ್ಷೆ ಮತ್ತೆ ರಕ್ತಸಾರ ಪರೀಕ್ಷೆಗೆ ಏನು ವ್ಯತ್ಯಾಸಗಳಿರುತ್ತೆ? ಸರ್, ರಕ್ತ ಪರೀಕ್ಷೆ ಅಂದ್ರೆ ನಾವು ಕೋಲ್ ಬ್ಲಡ್ ಅಂತ ನಾವು ಕರಿತೇವೆ. ಸೊ ಅಲ್ಲಿ ರಕ್ತ ಹೆಪ್ಪು ಗಟ್ಟಿರೋದಿಲ್ಲ, ಸೊ ಹೆಪ್ಪು ಗಟ್ಟದೇ ಇರತಕ್ಕಂತ ರಕ್ತವನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಸೊ ಅಲ್ಲಿ ನಾನು ಮುಂಚೆನೆ ಹೇಳಿದಾಗ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಹಿಮೋಗ್ಲೋಬಿನ್ ಮತ್ತೆ PCV ಇನ್ನು ಕೆಲವೊಂದು ಅಂಶಗಳನ್ನ ನಾವು ಪರಿಗಣನೆಗೆ ತಗೊಳ್ತೇವೆ. ರಕ್ತ ಸಾರ ಅಂತಂದ್ರೆ ಇಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ. ಸೊ ರಕ್ತ ಹೆಪ್ಪುಗಟ್ಟದಾಗ ಬರ್ತಕ್ಕಂಥ ಒಂದು ದ್ರವರೂಪದ ಒಂದು ಅಂಶವನ್ನು ನಾವು ರಕ್ತ ಸಾರ ಅಂತ ನಾವು ಕರಿತೇವೆ, ಸೀರಮ್ ಅಂತ ನಾವು ಕರಿತೇವೆ. ಸೊ ಈ ಸೀರಮ್ ಇಂದ ನಾವು ಕೆಲವೊಂದು ಮೆಟಬಲೈಟ್ಸ್ ಅಥವಾ ಏನು ಚಯಾಪಚಯ ಕ್ರಿಯೆಗೆ ಒಳಪಡ್ತಕ್ಕಂಥ ಕೆಲವೊಂದು ಅಂಶಗಳು ಅಂದ್ರೆ ಗ್ಲೂಕೋಸ್ ಆಗ್ಬೋದು, ಟೋಟಲ್ ಪ್ರೋಟೀನ್ ಆಗ್ಬೋದು, ಯೂರಿಯಾ ಆಗ್ಬೋದು, ಕ್ರಿಯಾಟಿನ್ ಆಗ್ಬೋದು, ಕೆಲವೊಂದು ಎನ್ಝೈಮ್ಸ್ಗಳಾಗ್ಬೋದು. ಸೊ ಇವುಗಳನ್ನೆಲ್ಲವನ್ನು ಸಹ ನಾವು ರಕ್ತ ಸಾರದಲ್ಲಿ ಪರೀಕ್ಷೆ ಮಾಡ್ತೇವೆ. ಪ್ರಮುಖವಾಗಿ ನಾನು ಹೇಳೋದಾದ್ರೆ ಶ್ವಾನಗಳಲ್ಲಿ ಈ ರಕ್ತಸಾರ ಪರೀಕ್ಷೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನೋದಾದ್ರೆ ಟೋಟಲ್ ಪ್ರೋಟೀನ್, ಯೂರಿಯಾ ಮತ್ತೆ ಕ್ರಿಯಾಟಿನ್, ಸೊ ಈ ಮೂರು ಅಂಶಗಳನ್ನ ನಾವು ಪರಿಗಣನೆ ತಗೊಂಡು ಕಿಡ್ನಿ ಒಂದು ಅಫೆಕ್ಷನ್ ಆಗಿದೆಯಾ ಅಥವಾ ಕಿಡ್ನಿ ಸಾಮಾನ್ಯವಾಗಿ ಮೂತ್ರಪಿಂಡ ಕಾರ್ಯನಿರ್ವಹಣೆ ಸರಿಯಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡ್ಕೊಬಹುದು. ಸೊ ಹಾಗೆ ಈ ಎನ್ಝೈಮ್ಸ್ ಕ್ರಿಯಾಟಿನ್ ಮತ್ತೆ SGPT ಮತ್ತೆ SGOT ಅಂತ ನಾವು ಕರಿತೇವೆ. ಸೊ ಈ ಒಂದು ಕಿಣ್ವಗಳ ಒಂದು ಪರೀಕ್ಷೆಗಳನ್ನ ಮಾಡೋದ್ರ ಮುಖಾಂತರ ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಶ್ವಾನಗಳಲ್ಲಿ ಕಂಡಿಡ್ಕೊಬಹುದು ಸರ್. ಹೀಗೆ ರಕ್ತ ಪರೀಕ್ಷೆ ಮತ್ತೆ ರಕ್ತಸಾರ ಪರೀಕ್ಷೆಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಬೇರೆ ಕಾಯಿಲೆಗಳನ್ನ ಗುರುತು ಮಾಡಿದ್ರೆ ಇದು ಬೇರೆ ನ್ಯೂನತೆಗಳನ್ನ ಗುರುತು ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗೆ ಇದರ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಯಾವುದೇ ಪ್ರಾಣಿಗಳ ಯಾವುದೇ ವಿಧದ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಆ ಪರೀಕ್ಷೆಯ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಪರೀಕ್ಷಾ ಸೌಲಭ್ಯ ಎಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ಮೊಬೈಲ್ ಸಂಖ್ಯೆ 8-2-7-5-2-2-4-2-9. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8-2-7-7-5-2-2-4-2-9. ಈ ಒಂದು ಮೊಬೈಲ್ ಸಂಖ್ಯೆಗೆ